ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:23. ಎಲ್ಲರಿಗೂ ನಮಸ್ಕಾರ. ಕಿಸಾನ್ವಾಣಿ ಕಾರ್ಯಕ್ರಮ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ರಾಷ್ಟೀಯ ಶಿಕ್ಷಣ ನೀತಿ. ಈ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ವಿಜ್ಞಾನ ವಿಭಾಗದ ಪ್ರಾಂಶುಪಾಲರಾದ ವಾಗ್ದೇವಿ ಅವರೊಡನೆ ಸಂದರ್ಶನ ಕೇಳೋಣ. ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಪ್ರಾಂಶುಪಾಲರಾಗಿರ್ತಕ್ಕಂತಹ ವಾಗ್ದೇವಿ ಇಂದು ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೊಸದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಬರ್ತಾ ಇದೆ. ಕೆಲವು ಕಡೆ ಅದನ್ನು ಸಣ್ಣ ಪುಟ್ಟದಾಗಿ ಎಲ್ಲೋ ಒಂದು ಕಡೆ ತಿಳ್ಕೊಳ್ಳದಲ್ಲೇ ಇರೋರು ವಿರೋಧವೂ ಮಾಡ್ತಾ ಇದ್ದಾರೆ. ತಿಳ್ಕೊಂಡಿರೋರು ಇದು ತುಂಬ ಚೆನ್ನಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಇದು ಏನು ಮೇಡಮ್, ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿದ್ರೆ ಯಾಕೆ ಇದು ಬಂತು, ಇದು ಬರೋ ಕಾರಣ ಏನು ಅಂತ? ರಾಷ್ಟ್ರೀಯ ಶಿಕ್ಷಣ ನೀತಿ ಈಗಿನ ಜನರೇಷನ್ ಏನು ಕರಿತೀವಿ, ಖಂಡಿತವಾಗಿ ಒಂದು ಉತ್ತಮ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ನೀಡುವಂತಹ ಉತ್ತಮ ಶಿಕ್ಷಣ ವ್ಯವಸ್ಥೆ. ಇದರಲ್ಲಿ ವಿದ್ಯಾರ್ಥಿಗಳು ಏನನ್ನು ಆಯ್ಕೆ ಮಾಡಿಕೊಳ್ತಾರೆ, ಅವರ ಅಭಿರುಚಿ ಏನು, ಅವರ ಆಸಕ್ತಿ ಏನು ಅನ್ನೋದರ ಮೇಲೆ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಸ್ ಆಗಿದೆ. ಅಂದರೆ ಅವರಿಗೆ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಅಂತ ಅಂದ್ಕೊಳ್ಳಿ. ಕೆಮಿಸ್ಟ್ರಿನ ಓದಬೇಕು ಅನ್ನುವಂಥ ವಿದ್ಯಾರ್ಥಿ ಕೆಮಿಸ್ಟ್ರಿನ ಒಂದು ಮೇಜರ್ ಸಬ್ಜೆಕ್ಟ್ ಆಗಿ ತಗೊಳ್ತಾನೆ, ಅದರ ಜೊತೆಗೆ ಪೂರಕವಾಗಿ ಫಿಸಿಕ್ಸನ್ನು ಮ್ಯಾಥ್ಸ್ ಅನ್ನು ಓದ್ತಾನೆ. ಅವನಿಗೆ ಅದರ ಜೊತೆಗೆ ಬಯೋಟೆಕ್ನಾಲಜಿನೋ ಬಾಟ್ನಿನೋ ತಿಳ್ಕೊಳ್ಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇದ್ರೆ ಅವನು ಅದನ್ನ ಡಿಸಿಪ್ಲಿನ್ ಎಲೆಕ್ಟಿವ್ ಅಂದ್ರೆ ಜೊತೆ ಜೊತೆಗೆ ಒಂದು ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿ ಓದ್ತಾನೆ. ಅಲ್ಲದೆ ಒಂದು ಓಪನ್ ಎಲೆಕ್ಟಿವ್ ಅನ್ನುವಂಥದ್ದು, ಫಾರ್ ಎಕ್ಸಾಂಪಲ್ ಅವನಿಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅವನು ಅದನ್ನ ಓಪನ್ ಎಲೆಕ್ಟಿವ್ ಆಗಿ ಒಂದು ಸ್ಪೋರ್ಟ್ಸ್ ಅನ್ನ ಕ್ರೆಡಿಟ್ ಪಾಯಿಂಟ್ ಆಗಿ ಓದುವಂತಹ ಒಂದು ಅವಕಾಶ. ಆಗ ಅವನಿಗೆ ಆ ಕ್ರೆಡಿಟ್ ಅಲ್ಲಿ ಅವನು ಓದ್ತಾನೆ, ಆಗ ಅವನಿಗೆ ನಾರ್ಮಲ್ ಎಜುಕೇಷನ್ ಅಲ್ಲಿ ಯಾವುದೋ ಒಂದು ಪಾರ್ಟ್ ಕಡಿಮೆ ಇರುತ್ತೆ. ಆದ್ರಿಂದ ಇದು ಕ್ರೆಡಿಟ್ ಸ್ಪೋರ್ಟ್ಸ್ ಇರಬಹುದು, NCC ಇರಬಹುದು, NSS, ರೆಡ್ ಕ್ರಾಸ್, ರೋವರ್ಸ್ ಅಂಡ್ ರೇಂಜರ್ಸ್, ಈ ತರ ಬೇರೆ ಬೇರೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ಸಹ ಅದನ್ನ ಕ್ರೆಡಿಟ್ ಆಗಿ ಅದನ್ನ ಒಂದು ಸಿಲೆಬಸ್ ಆಗಿ ಓದುವಂತಹ ಒಂದು ಕ್ರಮ, ಒಂದು ಸಿಸ್ಟಮ್ ಬರ್ತಾ ಇದೆ. ಖಂಡಿತವಾಗಿ ವಿದ್ಯಾರ್ಥಿಗಳಲ್ಲಿ ಅವರಿಗಿರುವಂತಹ ಆಸಕ್ತಿಗೆ ಪೂರಕವಾಗಿ ಮಾರ್ಕ್ಸು ಕೊಟ್ಟು, ಕ್ರೆಡಿಟ್ ಅಂದ್ರೆ ಮಾರ್ಕ್ಸ್, ಮಾರ್ಕ್ಸು ಕೊಟ್ಟು ಅವರನ್ನ ಇನ್ನೂ ಅರಳಲಿಕ್ಕೆ ಅವಕಾಶ ಇರುವಂತಹದ್ದು. ಜೊತೆಗೆ ಕಂಪಲ್ಸರಿ ಸಬ್ಜೆಕ್ಟ್ ಅಂದ್ರೆ ಕೆಲವೊಂದು ಕಮ್ಯುನಿಕೇಷನ್, ಈ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಕಮ್ಯುನಿಕೇಷನ್ ಡ್ರಾಬ್ಯಾಕ್ ಇದೆ. ಈ ಒಂದು ವಾಟ್ಸಪ್ ಯುಗದಲ್ಲಿ ಅವರು ತಂದೆ ತಾಯಿಯನ್ನು ಹೇಗೆ ಉದ್ದೇಶಿಸಿ ಮಾತಾಡಬೇಕು, ಒಂದು ಹೊಸಬರನ್ನ ಹೇಗೆ ಉದ್ದೇಶಿಸಿ ಮಾತಾಡಬೇಕು, ಒಂದು ಕಾಗದವನ್ನು ಹೇಗೆ ಬರೀಬೇಕು, ಒಂದು ಅಪ್ಲಿಕೇಶನ್ ಅನ್ನು ಹೇಗೆ ಬರೀಬೇಕು ಅನ್ನುವಂಥ ಒಂದು ಕ್ರಮ ಅವರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಅದನ್ನೆಲ್ಲ ಕಮ್ಯುನಿಕೇಷನ್ ಕಲಿಸುವಂತಹ ಒಂದು ಸಿಸ್ಟಮ್ಮು ಸಹ ಅದರಲ್ಲಿ ಇರುತ್ತೆ. ಈ ರೀತಿಯಾಗಿ ಅವರಿಗೆ ಲ್ಯಾಂಗ್ವೇಜ್, ಕಮ್ಯುನಿಕೇಷನ್, ಸ್ಕಿಲ್ಸ್ ಅಂತ ಹೇಳಿದರೆ ಅವರು ಅದರಲ್ಲಿ ಪರಿಣಿತಿಯನ್ನು ಹೊಂದುವಂತಹದ್ದು. ಈಗ ಫಾರ್ ಎಕ್ಸಾಂಪಲ್, ಅವನ ಬಾಟ್ನಿಯನ್ನ ಎಲೆಕ್ಟಿವ್ ಆಗಿ ತಗೊಂಡ್ರೆ ಒಂದು ಗಿಡಗಳ ಪರಿಚಯ ಮಾಡಿಸೋದು, ಅದನ್ನ ಬೆಳೆಸೋದು, ಅಂದ್ರೆ ನೆಡೋದು ಮಾತ್ರ ಅಲ್ಲ ಅದನ್ನ ಪೋಷಿಸೋದು, ಬೆಳೆಸೋದು ಹೇಗೆ ಅನ್ನುವಂತಹ ಸ್ಕಿಲ್ ಅನ್ನು ಸಹ ಕಲಿಸುವಂತಹದ್ದು. ಆಮೇಲೆ ಸೇಫ್ಟಿ ಮೆಷರ್ಸ್, ಅದರ ಸ್ಕಿಲ್. ಈಗ ಫಾರ್ ಎಕ್ಸಾಂಪಲ್, ಬೆಂಕಿ ಹತ್ಕೊಂಡ ತಕ್ಷಣ ಅವನು ಏನ್ ಮಾಡಬೇಕು, ಒಂದು ಬಿಲ್ಡಿಂಗಿಗೆ ಬೆಂಕಿ ಹತ್ಕೊಂಡ ತಕ್ಷಣ ಅವನು ಯಾವ ಸೇಫ್ಟಿ ಮೆಷರ್ನ ತಗೊಳ್ಬೇಕು, ಒಂದು ಗಲಾಟಿ ಆಗ್ತಾ ಇದೆ ಅವನು ಯಾವ ಒಂದು ಸೇಫ್ಟಿ ಮೆಷರ್ನ ತಗೊಳ್ಬೇಕು, ಈ ತರ ಸ್ಕಿಲ್ಸ್ ಅನ್ನ ಕಲಿಸುವಂತಹದ್ದು ಇದರಲ್ಲಿ ಅಳವಡಿಸಲಾಗಿದೆ. ಆದ್ರಿಂದ ಖಂಡಿತವಾಗಿ ವಿದ್ಯಾರ್ಥಿಗಳು ಇದರಲ್ಲಿ ಅರಳಲಿಕ್ಕೆ ಸಾಕಷ್ಟು ಅವಕಾಶವಿದೆ. ನನ್ನ ಅಭಿಪ್ರಾಯದ ಪ್ರಕಾರ ಇದನ್ನ ಪೇರೆಂಟ್ಸು ಸಹ ಹೆಚ್ಚಿನ ಅಧ್ಯಯನವನ್ನು ಮಾಡಿ, ಪೇರೆಂಟ್ಸು ಈ ಮಕ್ಕಳಿಗೆ ಪೂರಕವಾಗಿದ್ದರೆ ಮಾತ್ರ ಶಿಕ್ಷಣ ವ್ಯವಸ್ಥೆ, ಈ ಹೊಸ ಎಜುಕೇಷನ್ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಅನ್ನೋದು, ಇದು ಖಂಡಿತವಾಗಿ ಸೊಸೈಟಿಗೆ, ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆ. ಇದರಲ್ಲಿ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕು, ಅದೇ ರೀತಿಯಾಗಿ ಅಧ್ಯಾಪಕರ ಇನ್ವಾಲ್ವ್ಮೆಂಟು ಸಹ ಜಾಸ್ತಿ ಇರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ, ಅಂದರೆ ನಾವೆಲ್ಲ ಹಳ್ಳಿಯಲ್ಲಿ ಓದ್ದಂಥವ್ರು, ಒಂದರಿಂದ ನಾಲ್ಕನೇ ಕ್ಲಾಸ್ ತನಕ ಒಬ್ಬರೇ ಅಧ್ಯಾಪಕರು ಇದ್ದಂಥ ಶಾಲೆ, ಆಗ ಅಧ್ಯಾಪಕರ ರಜಾ ಇದ್ರೆ ನಾವೇ ಟೀಚರ್ ಆಗಿ ಕೆಲಸ ಮಾಡಿದ್ರಿಂದ ನಮಗೆ ಯಾರ ಹತ್ರ ಹೇಗ್ ಮಾತಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ನಮ್ಮ ಪ್ರೈಮರಿ ಎಜುಕೇಷನ್ ಇಂದಲೇ ಬಂತು. ಆದರೆ ಈಗಲಿನ ಮಕ್ಕಳಲ್ಲಿ ನಾನು ನೋಡ್ತಾ ಇರೋ ಹಾಗೆ, ಈಗಲಿನ ಮಕ್ಕಳು ಇಂಗ್ಲಿಷ್ ಮೀಡಿಯಮಲ್ಲೇ ಓದಿದ್ರು ಸಹ ಅವರಲ್ಲಿ ಒಂದು ಒಂದು ದೊಡ್ಡವರ ಹತ್ರ ಹೇಗೆ ಮಾತಾಡಬೇಕು ಅನ್ನುವಂಥ ಬಿಹೇವಿಯರ್ ಇಲ್ಲ. ಈ ಬಿಹೇವಿಯರ್ ಕಾರಣ ಎಲ್ಲರೂ, ನಾವೂ ಸಹ, ಅಧ್ಯಾಪಕರು ಜೊತೆಗೆ ಪೇರೆಂಟ್ಸು, ಸಮಾಜ, ಎಲ್ಲರೂ ಕಾರಣ. ಆದ್ರಿಂದ ನಾವೆಲ್ಲರೂ ಸೇರಿ, ಮುಖ್ಯವಾಗಿ ಪೇರೆಂಟ್ಸು ಒಂದು ಮನೆಯಲ್ಲಿ ಒಂದು ಸಂಸ್ಕೃತಿಯನ್ನು ಕಲಿಸಿದಾಗ ಮಾತ್ರ ಅಧ್ಯಾಪಕರು ಅದನ್ನು ಮುನ್ನಡೆಸಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಅವನು ಸ್ಕೂಲಿಗೆ ಸೇರಿದ ಮೇಲೆ ಅಧ್ಯಾಪಕರ ಜವಾಬ್ದಾರಿ 50%, ಅಂದರೆ ಅಧ್ಯಾಪಕರು ಆ ವಿದ್ಯಾರ್ಥಿಗಳನ್ನು ಎಲ್ಲ ಥರದಲ್ಲೂ ಗಮನಿಸಬೇಕು. ಅಂದರೆ ಆ ವಿದ್ಯಾರ್ಥಿ ಯಾವ ವಿದ್ಯೆಯಲ್ಲಿ ಸೂಟೆಬಲ್ ಇದ್ದಾನೆ ಅನ್ನುವಂಥದ್ದನ್ನು ಗಮನಿಸಿ ಅವನಿಗೆ ಆ ಒಂದು ವಿದ್ಯೆಯಲ್ಲಿ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಖಂಡಿತವಾಗಿ ವಿದ್ಯಾರ್ಥಿಗಳು ಒಂದು ಸನ್ಮಾರ್ಗದಲ್ಲಿ ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಸ್ಕಿಲ್ ಅಂತ ಹೇಳಿದರೆ, ನಮ್ಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳಿದ್ದಾವೆ, ಹೀಗೆ ಬೇರೆ ಬೇರೆ ಯೂನಿವರ್ಸಿಟಿಗಳು ಸ್ಕಿಲ್ ಅನ್ನ ಕಲಿಸೋದ್ರಲ್ಲೇ ನಿರತರಾಗಿದ್ದಾರೆ. ಆದರೆ ಕಾಲೇಜಿಂದ ಹೊರಗೆ ಬಂದಂತ ವಿದ್ಯಾರ್ಥಿಗಳು, ನಾವು ಓದಿದ್ದೇ ಬೇರೆ, ನಿಜವಾದ ಜೀವನವೇ ಬೇರೆ ಅನ್ನೋ ಒಂದು ಆಡೋ ಮಾತನ್ನು ನಾವು ಕೇಳ್ತಾ ಇರ್ತೇವೆ. ಇದರಲ್ಲಿ ಆ ಒಂದು ಲೋಪನ ಹೇಗೆ ಹೊಡೆದಾಕತ್ತೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ? ನೀವು ಹೇಳಿದ ಎಕ್ಸಾಂಪಲ್ನೇ ತಗೊಂಡ್ರೆ, ಅವನು ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವನು ಓಪನ್ ಎಲೆಕ್ಟಿವ್ ಅನ್ನೋದನ್ನ ಅಗ್ರಿಕಲ್ಚರ್ ಸಬ್ಜೆಕ್ಟ್ ಅನ್ನೇ ತಗೊಳ್ಬಹುದು. ಆಗ ಅವನಿಗೆ ಅಗ್ರಿಕಲ್ಚರ್, ನಿಜವಾದ ಅಗ್ರಿಕಲ್ಚರ್ ಏನು ಅನ್ನೋದನ್ನ ಅವನಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ನಮಗೆ ನಾಲ್ಕನೇ ವರ್ಷದಲ್ಲಿ ಆನರ್ಸ್ ಅಂತ ಇದೆ. ಈಗ ನಿಮ್ಗೆ ಗೊತ್ತಿರಬಹುದು, ಮೊದಲನೇ ವರ್ಷ ಸರ್ಟಿಫಿಕೇಟ್, ಎರಡನೇ ವರ್ಷ ಡಿಪ್ಲೊಮೋ, ಮೂರನೇ ವರ್ಷಕ್ಕೆ ಡಿಗ್ರಿ, ನಾಲ್ಕನೇ ವರ್ಷಕ್ಕೆ ಆನರ್ಸ್. ಅಂದ್ರೆ ಅವನು ರಿಸರ್ಚ್ಗೆ ಡೈರೆಕ್ಟ್ ಆಗಿ ನಾಲ್ಕನೇ ವರ್ಷ ಮುಗಿಸಿದವನು ರಿಸರ್ಚ್ಗೆ ಹೋಗ್ಬಹುದು, ಅಥವಾ 1 ಇಯರ್ ಪಿಜಿ ಹೋಗ್ಬಹುದು, ಪೋಸ್ಟ್ ಗ್ರಾಜುಯೇಷನ್ ಹೋಗ್ಬಹುದು, ಅಥವಾ ಟ್ರೆಡಿಷನಲ್ ಈಗ ಇರುವಂತಹ 2 ವರ್ಷದ ಪಿಜಿಯನ್ನ ಡಿಗ್ರಿ ಆದ್ಮೇಲೆ ಚೂಸ್ ಮಾಡ್ಕೋಬಹುದು. ಆ ರೀತಿಯ ಶಿಕ್ಷಣ. ಅವನು 4 ವರ್ಷದ ಆನರ್ಸ್ ಅನ್ನು ತಗೊಂಡ್ರೆ ನಾಲ್ಕನೇ ವರ್ಷದಲ್ಲಿ ಅವನಿಗೆ ಮೇಜರ್ ಕ್ರೆಡಿಟ್ ಪಾಯಿಂಟ್ ಇರೋದೇ ಪ್ರಾಜೆಕ್ಟ್ ಅಲ್ಲಿ. ಅಂದ್ರೆ ಅವನು ಅಗ್ರಿಕಲ್ಚರ್ನ ಆಪ್ಟ್ ಮಾಡಿದಾಗ ಅವನಿಗೆ ಅಗ್ರಿಕಲ್ಚರ್ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು, ಆ ಪ್ರಾಕ್ಟಿಕಲ್ ಅಪ್ರೋಚ್ ಮೇಲೆ ಅವನಿಗೆ ಕ್ರೆಡಿಟ್ ಪಾಯಿಂಟ್ ಇರುವಂತಹದ್ದು ಈಗ ಹೊಸ ಶಿಕ್ಷಣ ರೀತಿಯ ರೀತಿ. ಆದ್ರಿಂದ ಆ ವಿದ್ಯಾರ್ಥಿ ನಿಜವಾಗಿ ಅಗ್ರಿಕಲ್ಚರ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅವನಿಗೆ ಅದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಅಲ್ಲಿ ಒಂದು ನಾಟಿ ಮಾಡೋದಿರ್ಬೋದು, ಅಥವಾ ಒಂದು ಬಾಳೆ ಬೆಳೆಯೋದಿರ್ಬೋದು, ಅವನಿಗೆ ಬೇರೆ ಬೇರೆ ತರದ ಹಣ್ಣಿನ ಗಿಡಗಳು ಬೆಳೆಯೋದಿರ್ಬೋದು, ಬೇರೆ ಬೇರೆ ತರದ ಹಣ್ಣಿನ ಗಿಡಗಳು ಹೇಗೆ ಕಮರ್ಷಿಯಲ್ ಮಾಡಬಹುದು, ಅದನ್ನ ವ್ಯಾಲ್ಯೂ ಅಡಿಷನ್ ಹೇಗೆ ಮಾಡಬಹುದು ಅನ್ನೋದನ್ನ ಥಿಯರಿಯಲ್ಲಿ ಓದ್ತಾನೆ. ಅದನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ ಆ ಜನರ ಜೊತೆಗೆ ಅವನು ಬೆರೆತು ಅದರ ಡ್ರಾಬ್ಯಾಕ್, ಅಂದ್ರೆ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ ಎಲ್ಲದನ್ನು ಅವನು ಪಡ್ಕೊಳ್ಳುವಂತಹ ಒಂದು ಅನುಭವ, ಅದರ ಮೇಲೆ ಅವನು ಥೀಸಿಸ್ನ ಆ ಪ್ರಾಜೆಕ್ಟ್ ಬೇಕಾದಂತಹ ಥೀಸಿಸ್ ಅನ್ನು ಮಾಡ್ತಾನೆ, ಅದನ್ನ ಪೇಪರ್ನೂ ಪಬ್ಲಿಷ್ ಮಾಡಬಹುದು, ಅದರಲ್ಲಿ ಆ ರೀತಿಯಾದಂತಹ ಒಂದು ಅನುಭವವನ್ನು ಪಡಿತಾನೆ. ಆದ್ರಿಂದ ಅದು ಅವನ ಇಂಟ್ರೆಸ್ಟ್ ಮೇಲೆ ಇರೋದ್ರಿಂದ ಅವನು ಮುಂದೆ ಅಗ್ರಿಕಲ್ಚರ್ ಅಲ್ಲಿ ಮುಂದುವರಿಬಹುದು, ಅಥವಾ ಅವನು ನಾರ್ಮಲ್ MSc ಮಾಡುವಂತಹ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಹಾಗೆ ಅವನ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಡಿಗ್ರಿ ಆದ್ಮೇಲೆ ನಾಲ್ಕನೇ ವರ್ಷ ಪೂರ್ತಿ ಅವನ ಪ್ರಾಜೆಕ್ಟ್, ಅಂದ್ರೆ 4 ವರ್ಷ ಓದ್ದಾಗ ಅವನ ಇಂಟ್ರೆಸ್ಟ್ ಅನ್ನು ಅಳಿಲಿಕ್ಕೆ ಅವನ ಪ್ರಾಜೆಕ್ಟ್ ಮೇಲೆ ಪೂರ್ತಿ ಕ್ರೆಡಿಟ್ ಪಾಯಿಂಟ್ ಇರೋದ್ರಿಂದ ಅವನ ಇಂಟ್ರೆಸ್ಟ್ ಮೇಲೆ ಪ್ರಾಜೆಕ್ಟ್ ಮಾಡ್ತಾನೆ. ಹೊರಗಡೆ ಬಂದಾಗ ಅವನ ಇಂಟ್ರೆಸ್ಟ್ ಸರಿಯಾದಂತಹ ಸ್ಕಿಲ್ ಅನ್ನ ಪಡ್ಕೊಂಡು ಹೊರಗಡೆ ಬರ್ತಾನೆ, ಅದರ ಮೇಲೆ ಅವನು ಮುಂದೆ ಜೀವನವನ್ನು ರೂಪಿಸಿಕೊಳ್ಳಬಹುದು ಅನ್ನುವಂತಹ ಒಂದು ರೀತಿಯಿಂದ ಈ ಶಿಕ್ಷಣ ನೀತಿಯನ್ನ ಮಾಡಲಾಗಿದೆ. ಈಗ ನೀವು ಹೇಳಿದ್ರೆ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಇದರ ಬಗ್ಗೆ ಆಸಕ್ತಿ ವಹಿಸಬೇಕು, ಫೈನ್, ಒಪ್ಕೊಂಡಂತೆ. ಆದರೆ ಅಧ್ಯಾಪಕರಲ್ಲಿ ಒಂದು ಸ್ವಲ್ಪ, ಯಾಕೆಂದ್ರೆ ಅವರು ಸುಮಾರು ಒಂದು 20-22 ವರ್ಷದಿಂದ ಆ ಪರ್ಟಿಕ್ಯುಲರ್ ಸಿಲಬಸ್ ಏನಿರುತ್ತೆ ಒಂದು ಸ್ವಲ್ಪ ಚೇಂಜ್ ಆದರೂ ಅದ್ರ ಪ್ರಕಾರ ಪಾಠ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಈ ಹೊಸ ರೀತಿ ಬಂದಾಗ ಅವ್ರು ಹೇಗೆ ಅಪ್ಡೇಟ್ ಆಗಕ್ಕಾಗತ್ತೆ ಅಂತ, ಅದಕ್ಕೆ ಬೇಕಾದಂತಹ ತಯಾರಿನ ಸ್ವಲ್ಪ ಮಟ್ಟಿಗೆ ಈಗ ಸರ್ಕಾರ ಮಾಡಿದೆ. ಜೊತೆಗೆ ಅವ್ರಿಗೆ ಹೇಗೆ ರಿಫ್ರೆಷರ್ ಕೋರ್ಸ್ ಅಂತ ಮಾಡೋದಿತ್ತೋ ಅದೇ ರೀತಿ ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಅಧ್ಯಾಪಕರು ಅವರ ಫೀಲ್ಡ್ನಲ್ಲಿ ರಿಫ್ರೆಷರ್ ಕೋರ್ಸ್ ಮಾಡ್ಕೊಳ್ಬೇಕು ಅನ್ನೋದು ಬಂದಿದೆ. ಆದ್ರಿಂದ ಅಧ್ಯಾಪಕರು ಅದಕ್ಕೆ ಬೇಕಾದಂತಹ ತಯಾರಿನ ಮಾಡ್ಕೊಳ್ಳೇಬೇಕು, ವಿದ್ಯಾರ್ಥಿಗಳು ಬೇಕಾದಂತಹ ಮಾರ್ಗದರ್ಶನವನ್ನು ಕೊಡಲೇಬೇಕು, ಅದಕ್ಕೆ ಬೇಕಾದಂತಹ ಎಲ್ಲ ಅದಕ್ಕೆ ಬೇಕಾದಂತಹ ಟ್ರೈನಿಂಗ್ ಅನ್ನ ಗೌರ್ಮೆಂಟ್ ಆಲ್ರೆಡಿ ಕೊಡೋದಾಗಿ ಹೇಳಿದೆ. ಆದ್ರಿಂದ ಅಧ್ಯಾಪಕರು ಅದಕ್ಕೆ ಮಾನಸಿಕವಾಗಿ ತಯಾರಿಯನ್ನು ನಡೆಸಬೇಕು. ನಾವು ಹಳೆಯ ಶಿಕ್ಷಣ ನೀತಿನೇ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ ಅನ್ನೋದಲ್ಲ, ಈಗ ಬಂದಂತಹ ಶಿಕ್ಷಣ ನೀತಿ ಖಂಡಿತವಾಗಿ ಮಕ್ಕಳಿಗೆ ಪೂರಕವಾಗಿ, ಅಧ್ಯಾಪಕರಿಗೆ ಅಧ್ಯಾಪನದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪೂರಕವಾಗಿ ನಡೀತಾ ಇದೆ. ಅವರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ಹೆಚ್ಚಿನ ಅಭ್ಯಾಸವನ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ಒಬ್ಬನು ಬಯೋಟೆಕ್ನಾಲಜಿ ಟೀಚರ್, ಬಯೋಟೆಕ್ನಾಲಜಿ PhDನೇ ಮಾಡಬೇಕು, ಬಯೋಟೆಕ್ನಾಲಜಿಲಿ ನಾನು ಮುಂದುವರಿಬೇಕು ಅಂತ ವಿದ್ಯಾರ್ಥಿ ಬಂದಿರ್ತಾನೆ, ಆ ಬಯೋಟೆಕ್ನಾಲಜಿ ಅಧ್ಯಾಪಕರಿಗೆ, ಬಯೋಟೆಕ್ನಾಲಜಿ ವಿದ್ಯಾರ್ಥಿಗಳನ್ನೇ ಕೊಡ್ತೀವಷ್ಟೇ ಹೊರತು ಅವನಿಗೆ ಯಾವುದೋ ಹಿಸ್ಟ್ರಿ ವಿದ್ಯಾರ್ಥಿ 4ನೇ ವರ್ಷಕ್ಕೆ ಬರೋದಿಲ್ಲ. ಆದ್ರಿಂದ ಅಧ್ಯಾಪಕರು ಏನು ಗಾಬರಿ ಆಗಬೇಕಾಗಿಲ್ಲ. ಅವನು ಏನು ಡಿಗ್ರಿ ಇದೆ, ಅವ್ರು ಏನು ಓದ್ಕೊಂಡು ಬಂದಿದ್ದಾರೆ, ಅವ್ರು ಏನು ರಿಸರ್ಚ್ ಮಾಡಿದ್ದಾರೆ, ಅದರಲ್ಲೇ ಹೆಚ್ಚಿನ ಅಧ್ಯಯನಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕಷ್ಟೇ ಹೊರತು, ಇನ್ನೂ ಅವರು ಹೆಚ್ಚಿನ ಅಧ್ಯಾಪನವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಗಮನ ಕೊಡಬೇಕಷ್ಟೇ ಹೊರತು, ಬಯೋಟೆಕ್ನಾಲಜಿಯವರು ಕೆಮಿಸ್ಟ್ರಿ ಆಗಲಿ ಫಿಸಿಕ್ಸ್ ಆಗಲಿ ಓದ್ಕೊಂಡು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಬಯೋಟೆಕ್ನಾಲಜಿಯಲ್ಲೇ ತಾನು ಮಾಡುವ ರಿಸರ್ಚ್ ಜೊತೆಗೆ ಮಕ್ಕಳನ್ನೂ ಸೇರಿಸಿಕೊಂಡು ಮಕ್ಕಳಿಗೆ ನಾನೇನು ಮಾಡ್ತಾ ಇದ್ದೀನಿ, ಇದು ಸೊಸೈಟಿಗೆ ಯಾವ ರೀತಿಯಾಗಿ ಸಹಾಯವಾಗಿದೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ಕಲಿಸಬೇಕಷ್ಟೇ ಹೊರತು ಅವನು ಬೇರೆ ಸಬ್ಜೆಕ್ಟಿಗೆ ಹೋಗಬೇಕಾಗುತ್ತೆ ಅನ್ನುವಂಥ ಗಾಬರಿಯೇನು ಬೇಕಾಗಿಲ್ಲ. ಇದು ಅಧ್ಯಾಪಕರು ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಇನ್ನೂ ಅರಳಲಿಕ್ಕೆ ಅವಕಾಶ ಇದೆ. ಆದ್ರಿಂದ ಅಧ್ಯಾಪಕರು ಯಾವುದೇ ಸ್ತರದಲ್ಲೂ ಗಾಬರಿ ಆಗಬೇಕಾಗಿಲ್ಲ, ತನಗೆ ವಿದ್ಯಾರ್ಥಿಗಳು ಸಪೋರ್ಟಿವ್ ಆಗಿದ್ದಾರೆ ಅಂತ ಇನ್ನೂ ಸಂತೋಷ ಪಡಬೇಕು, ನನ್ನ ವಿದ್ಯೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಾ ಇದ್ದೀನಿ ಸಂತೋಷ ಪಡಬೇಕು. ಆದ್ರಿಂದ ಅಧ್ಯಾಪಕರು ಇನ್ನೂ ಹೆಚ್ಚಿನ ಗಮನ ಕೊಟ್ಟು ತನ್ನ ಮಕ್ಕಳಂತೆ ಮಕ್ಕಳನ್ನ ನೋಡಿದ್ರೆ ಸಾಕು. ಎಲ್ಲೋ ಒಂದ್ ಕಡೆ ಗುರುರಾಜ್ ಕರ್ಜಿಗೆ ಅವರು ಹೇಳ್ತಾರೆ, ವಿದ್ಯಾಭ್ಯಾಸ ಅಂದ್ರೆ ಏನು ಅಂತ ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ. ನನ್ನ ಮಕ್ಕಳು ಅನ್ನುವಂತಹ ಒಂದು ಮನೋಭಾವ ಮನಸ್ಸಲ್ಲಿದ್ರೆ ಖಂಡಿತವಾಗಿ ಅಧ್ಯಾಪಕರು ಒಳ್ಳೆಯ ಅಧ್ಯಾಪಕರ ಆಗ್ಲಿಕ್ಕೆ ಸಾಧ್ಯ. ನಿನ್ನೆ ತಾನೇ ಶಿಕ್ಷಕರ ದಿನಾಚರಣೆ ಆಗಿದೆ, ಅದನ್ನ ಶಿಕ್ಷಕಿಯಾಗಿ ಹೇಳ್ತಾ ಇದ್ದೀನಿ ನಾನು. ಗುರುರಾಜ್ ಕರ್ಜಿಗೆಯವರು ಬೇಸಿಕಲಿ ಕೆಮಿಸ್ಟ್ರಿ ಬೇರೆ, ಅಲ್ಲೊಂಚೂರು ನಮಗೆ ಅವ್ರ ಬಗ್ಗೆ ಜಾಸ್ತಿ ಒಲವು ಅನ್ಸುತ್ತೆ. ಗುರುರಾಜ್ ಕರ್ಜಿಗೆಯವರ ಮಾತುಗಳನ್ನ ತುಂಬಾ ಕೇಳಿಸ್ಕೊಳ್ತಾ ಇರ್ತೀನಿ. ಅವ್ರು ಹೇಳಿದ ಹಾಗೆ ಖಂಡಿತವಾಗಿ ನನ್ನ ಮಕ್ಕಳು ಅನ್ನುವಂತಹ ಭಾವನೆ ನಮ್ಮ ಮನಸ್ಸಲ್ಲಿ ಬಂದ್ರೆ ಖಂಡಿತವಾಗಿ ವಿದ್ಯಾರ್ಥಿಗಳಲ್ಲಿ ಅದನ್ನು ಹೇಳ್ಕೊಳ್ಳಿ ಸಾಧ್ಯ. ಅದರ ಮೂಲಕ ನಾವು ಸಮಾಜವನ್ನ, ವಿದ್ಯಾರ್ಥಿಗಳು ಅಂದ್ರೆ ಮುಂದಿನ ಸಮಾಜ, ಉನ್ನತೀಕರಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ. ಈಗ ಆಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ಅಧ್ಯಾಪಕರು, ಪೇರೆಂಟ್ಸ್, ಪೋಷಕರು, ವಿದ್ಯಾರ್ಥಿಗಳು ಒಂದು ಲೈನಲ್ಲಿ, ಒಂದು ಕೊಂಡಿಯಲ್ಲಿ ಹೋಗ್ತಾ ಇಲ್ಲ ಅನ್ನುವಂತಹ ಒಂದು ಭಾವನೆ ನನ್ನ ಸ್ವಂತ ಅಭಿಪ್ರಾಯ ಇದು, ಹಾಗನ್ನಿಸ್ತಾ ಇದೆ. ಆದ್ರಿಂದ ನಾವು ಮೊಬೈಲು ಅಂತ ಬೈತೀವಿ, ಇನ್ನೊಂದೇನಕ್ಕೋ ಬೈತೀವಿ. ಇವರೇ ಹೇಳಿದಾಗೆ ಬೇರೆಯವರಿಗೆ ಬೈಯೋದಲ್ಲ, ನನ್ನನ್ನು ನಾನು ಬೈಕೊಳ್ಳೋಣ. ಫಸ್ಟ್ ನಾನು ನನ್ನ ಕರ್ತವ್ಯವನ್ನ ಎಷ್ಟು ಮಾಡ್ತಾ ಇದ್ದೀನಿ, ನಾನು ಅಪ್ಡೇಟ್ ಆಗಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಕುರ್ಚಿ ಅಂದ ತಕ್ಷಣ ಆ ಕುರ್ಚಿಗಿರುವಂತಹ ಒಂದು ಗೌರವ, ಅದನ್ನು ಉಳಿಸ್ಕೊಳ್ಬೇಕು ಅಂದ್ರೆ ನಾನು ಇಲ್ಲಿರುವಂತಹದನ್ನೆಲ್ಲ ನಾನು ಕಲ್ತ್ಕೊಳ್ಬೇಕು, ಅದ್ ನನಗೆ ಬರಲ್ಲ ಅಂದ್ರೆ ನಾನು ಎದ್ದೋಗ್ಬೇಕಷ್ಟೇ. ಆ ರೀತಿಯಾಗಿ ನಾನು ಸ್ವತಃ ಅಂದ್ಕೊಳ್ತೀನಿ. ಹಾಗೆ ಖಂಡಿತವಾಗಿ ಈ ಒಂದು ಅಪ್ಡೇಟ್ ಅಲ್ಲಿ ನಾವು ಅಪ್ಡೇಟ್ ಆಗಬೇಕು. ಮೊಬೈಲ್ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೂ ಆ ಜ್ಞಾನವನ್ನ ಪಡ್ಕೊಳ್ಬೇಕು ನಾವು ಸ್ವಲ್ಪ ಮಟ್ಟಿಗಾದ್ರೂ. ಹಾಗಾದಾಗ ಮಾತ್ರ ನಾವು ಒಂದು ಒಳ್ಳೆಯ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ. ಖಂಡಿತವಾಗಿ ಈ ಮಕ್ಕಳೇ ಮುಂದಿನ ಸಮಾಜದವರು. ಅವರನ್ನ ನಾವು ಪ್ರೀತಿಯಿಂದ ಬೈದು ಅಥವಾ ಬೇರೆ ಬೇರೆ ತರದಿಂದ ಅವರ ಮಟ್ಟಕ್ಕೆ ಇಳಿದು ನಾವು ಅವ್ರನ್ನ ತಿದ್ದಬೇಕಷ್ಟೇ ಹೊರತು ದಂಡವೇ ಎಲ್ಲದಕ್ಕೂ ಒಂದು ಪರಿಹಾರ ಅಲ್ಲ. ಅವರ ಮಟ್ಟಕ್ಕೆ ಇಳಿದು ತಿದ್ದಾಗ ಮಾತ್ರ ಈ ಸಮಾಜ ಒಂದು ಸುಸ್ಥಿರವಾಗಿ ಕಟ್ಟಲಿಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತೀನಿ. ಈಗ ಒಬ್ಬ ವಿದ್ಯಾರ್ಥಿ ನೀವು ಹೇಳಿದ್ರಿ ಎಲೆಕ್ಟಿವ್ ಆಗಿ ತಗೋಬಹುದು ಕೆಲವೊಂದು ಸಬ್ಜೆಕ್ಟ್ ಕ್ರೆಡಿಟ್ ಆಗಿ ತಗೊಳ್ಬಹುದು ಅಂತ. ಯಾವ್ದಾರ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬಿಡ್ತಾನಪ್ಪ ಅವಾಗ ಅವನ ಪರಿಸ್ಥಿತಿ ಏನು ಅಂತ. ಫೇಲ್ ಯಾಕಾಗಿದ್ದಾನೆ ಅನ್ನುವಂತಹದ್ದನ್ನ ಇಂಡಿವಿಜುವಲ್ ವಿದ್ಯಾರ್ಥಿ ಅಂದ್ರೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿನೇ ಕರೆದು ಅವನ್ನ ಮಾತಾಡಿಸ್ಬೇಕು ಯಾಕೆ ಫೇಲ್ ಆದ ಅಂತ. ಅದು ಬ್ಯಾಕ್ಗ್ರೌಂಡ್ ಇರ್ಬೋದು, ಅವನು ಏನೋ ಅವನ ಮನೆಯಲ್ಲಿ ತೊಂದರೆ ಇರ್ಬೋದು ಅಥವಾ ಮನೆಯಲ್ಲಿ ಪ್ರೆಷರ್ ಇರ್ಬೋದು, ನೀನು ಓದು ಅನ್ನುವಂತ ಪ್ರೆಷರ್ ಇರ್ಬೋದು, ಆ ಎಲ್ಲ ಕಾರಣಕ್ಕೆ ಅವನ ಆಗಿರ್ಬೋದು. ಅವನ್ನ ಫಸ್ಟು ನಾವು ಕಾನ್ಫಿಡೆನ್ಸ್ ತಗೊಳ್ಬೇಕು ವಿದ್ಯಾರ್ಥಿನ. ನಿನಗೆ ಓದ್ಲಿಕ್ಕೆ ಸಾಧ್ಯ, 35 ಮಾರ್ಕ್ಸ್ ಬಂದವರಿಗೂ 90 ಮಾರ್ಕ್ಸ್ ಬಂದಂತ ಎಕ್ಸಾಂಪಲ್ ಹೇಳಿ ಅಥವಾ ಅವರು ಸಮಾಜದಲ್ಲಿ ಚೆನ್ನಾಗಿರೋರು ನೋಡಿ. ನೀವು 60-70 ಮಾರ್ಕ್ಸ್ ಬರಲೇಬೇಕು, ಇಲ್ಲದಿದ್ರೆ ನೀನು ಸಮಾಜದ ಜೊತೆಗೆ ಕಾಂಪೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವನಿಗೆ ಹುರಿದುಂಬಿಸಿ ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನ ಅವನಿಗೆ ಕೊಟ್ಟು ಡೈರೆಕ್ಟ್ ಆಗಿ ಬರೀಲಿಕ್ಕೆ ಆನ್ಸರ್ ಕೊಟ್ಟು ಆ ಥರ ಮಾಡಿ ಮುಂದಿನ ಎಕ್ಸಾಮ್ಗೆ ಅವನ ತಯಾರಿ ನಡೆಸಬೇಕು. ಅಂದರೆ ಪ್ರತಿಯೊಬ್ಬ ಅಧ್ಯಾಪಕರು ನಾವು ಇಂಡಿವಿಜುವಲ್ ಗಮನವನ್ನು ಕೊಡಬೇಕು. ಇದು ಅಧ್ಯಾಪಕರು ತುಂಬಾ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಈಗ ನಾವು ಒಂದು 25 ಸ್ಟೂಡೆಂಟ್ಸ್ಗೆ ಒಂದು ಪ್ರಾಕ್ಟಿಕಲ್ ಬ್ಯಾಚ್ ಮಾಡ್ತೀವಿ. ಈಗ ನಾನು ಅದನ್ನ ಮೆಂಟರ್ ಗ್ರೂಪ್ ಅಂತ ಮಾಡಿದ್ದೀನಿ ಆಲ್ರೆಡಿ. ಇವರು ನಾವು 25 ಜನ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಬೇಕಾ ಅಂತ ಗಾಬರಿ ಆಗ್ಬೇಕಾಗಿಲ್ಲ. 25ರಲ್ಲಿ 20 ವಿದ್ಯಾರ್ಥಿಗಳಿಗೆ ನಮ್ಮ ಕ್ಲಾಸು ಕೇಳಿಕೊಂಡು ಮನೆಗೆ ಹೋಗೋದು ಅಷ್ಟು ಸಾಕು ಅವರಿಗೆ. ಒಂದು 4-5 ವಿದ್ಯಾರ್ಥಿಗಳಿಗೆ ನಮ್ಮ ಗಮನ ಬೇಕಾಗಿರ್ಬೋದು. ಖಂಡಿತವಾಗಿ ಒಂದು ಪ್ರಾಕ್ಟಿಕಲ್ ಒಂದು 25 ಜನ ಒಂದು ಪ್ರಾಕ್ಟಿಕಲ್ ಬ್ಯಾಚ್ ಅಲ್ಲಿ ಇದ್ದಾಗ 4-5 ಮಕ್ಕಳ ಕಣ್ಣು ನೋಡಿದ್ರೆ, ಮುಖ ನೋಡಿದ್ರೆ, ಅವ್ರ ಡ್ರೆಸ್ ನೋಡಿದ್ರೆ ನಮಗೆ ಇವೊಂದು ಏನೋ ತೊಂದರೆ ಇದೆ ಅಂತ ಖಂಡಿತವಾಗಿ ಗೊತ್ತಾಗುತ್ತೆ. ನಾನು ಒಂದು 25-35 ವರ್ಷ ಪಾಠ ಮಾಡಿದ್ರಿಂದ ಈ ಮಾತನ್ನ ಎಲ್ಲ ಕಾನ್ಫಿಡೆನ್ಸ್ ಇಂದ ಒಬ್ಬಳು ಅಧ್ಯಾಪಕರಾಗಿ ಹೇಳ್ತಾ ಇದ್ದೀನಿ. ಆ ವಿದ್ಯಾರ್ಥಿಗಳಲ್ಲಿ ಏನ್ ತೊಂದರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂಥ ವಿದ್ಯಾರ್ಥಿಗಳನ್ನ ಕರೆದು ಅವ್ರನ್ನೊಬ್ಬರನ್ನೇ ಮಾತಾಡಿಸೋದು, ಅದಕ್ಕೆ ಒಂದು ಪರಿಹಾರವನ್ನ, ಅದಕ್ಕೊಂದು ಪರಿಹಾರ ಖಂಡಿತವಾಗಿ ಅಧ್ಯಾಪಕರಾಗಿದ್ದವರಿಗೆ ಸಾಧ್ಯ. ಇನ್ನೂ ಹೆಚ್ಚಿನದಿದ್ರೆ ಅವರ ಪೋಷಕರನ್ನು ಕರೆಸೋದು ಅಥವಾ ಅದಕ್ಕೆ ಬೇಕಾದಂತಹ ನಮಗೆ ಪ್ರೈಮರಿ ಹೆಲ್ತ್ ಸೆಂಟರ್ ಇಂದ ನಮ್ಗೆ ಆಲ್ರೆಡಿ ಒಬ್ರು ಕೌನ್ಸಿಲಿಂಗಿಗೆ ಬರ್ತಾ ಇದ್ದಾರೆ, ಕೌನ್ಸಿಲಿಂಗ್ ಬೇಕಾ ಅಂತ ನೋಡುದು. ಈಗಿನ ಕಾಲದಲ್ಲಿ ಖಂಡಿತವಾಗಿ ಮಕ್ಕಳಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ ಕೆಲವು ಮಕ್ಕಳಿಗೆ. ಆ ತರ ಕೌನ್ಸಿಲಿಂಗ್ ಮಾಡಿಸಿ ಆ ತರ ಮಾಡಿದಾಗ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳು, ಒಳ್ಳೊಳ್ಳೆ ಪೊಸಿಷನ್ ಇದ್ದಂತಹ ವಿದ್ಯಾರ್ಥಿಗಳು ಈಗಾಗಲೇ ವಿದ್ಯಾರ್ಥಿಗಳು ನಮ್ಮ ಗಮನದಲ್ಲೇ ಇದ್ದಾರೆ. ಈಗಾಗಲೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ 2000 ಇಸ್ವಿಯಲ್ಲಿ ನಾನು PhD ಶುರು ಮಾಡಿದಾಗ ಒಬ್ಬ ವಿದ್ಯಾರ್ಥಿ ಎಲ್ಲದರಲ್ಲೂ ಫೇಲ್ ಆಗಿದ್ದ. ಅವನ್ನ ನಾವು ಲ್ಯಾಬ್ ಅಲ್ಲಿ ಕೂರಿಸಿ ಅವನಿಗೆ ಹಳೆ ಕ್ವಶನ್ ಪೇಪರ್ ಫಸ್ಟ್ ಅವನಿಗೆ ಸುಲಭದ ಕ್ವಶನ್ ಕೊಡಬೇಕು, ಅವನಿಗೆ ಆನ್ಸರ್ ಬರಲಿಕ್ಕೆ ಸಾಧ್ಯವಾಗದಂತಹದ್ದು ಅದು ಕೊಟ್ಟಾಗ ಓ ನಾನು ಬರೀತೀನಿ ಅಂತ ಬರೀತಾನೆ. ಆಮೇಲೆ ಅವನಿಗೆ ಈ ವರ್ಷದ ಏನ್ ಬೇಕು, ಎಕ್ಸಾಮ್ ಬಿಟ್ಟು ಹೋಗಕ್ ಸಾಧ್ಯ ಇಲ್ಲ, ಅದರಿಂದ ಎಕ್ಸಾಮಿಗೆ ಬೇಕಾದಂತಹ ಕ್ವಶನ್ಸ್ ಅನ್ನ ಕೊಡೋದು, ಆಮೇಲೆ ಈ ಸಲ ಏನ್ ಬರುತ್ತೆ ಅನ್ನುವಂತ ಅದನ್ನ ಕೊಡೋದು, ಅದನ್ನ ಪಾಸ್ ಮಾಡಿಸೋದಕ್ಕೆ ಏನ್ ಸಾಧ್ಯ. ಒಂದ್ಸಲ ಪಾಸ್ ಆದ ಅಂದ್ರೆ ಅವನಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಮುಂದಿನ ಗಮನ ಬೇಕಾಗಿಲ್ಲ. ಅವನು MSc ಮಾಡಿ PhD ಮಾಡಿ ದಾವಣಗೆರೆ ಒಂದು PUC ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ಅವನು ಈಗ ಪ್ರೊಫೆಸರ್ ಆಗಿದ್ದಾನೆ. ಅದನ್ನ ಹೇಳ್ಕೊಳ್ಲಿಕ್ಕೆ ನಂಗೆ ಸಂತೋಷ ಅನ್ಸುತ್ತೆ. ಈ ರೀತಿಯಾಗಿ ಇನ್ನೊಂದು ವಿದ್ಯಾರ್ಥಿ ಅವನು ಡಿಪ್ರೆಸ್ ತರ ಆಗಿದ್ದ, ಕಡಿಮೆ ಹುಡುಗರಿದ್ರು, ಅವನ ಮುಖ ನೋಡಿದಾಗಲೇ ಗೊತ್ತಾಯ್ತು ನನಗೆ. ಆಗ ನಮ್ಮಲ್ಲೇ ಒಬ್ರು ಕೌನ್ಸಿಲಿಂಗ್ ನೋಸಂತಿ ಮಾಸ್ಟರ್ ಇದ್ದಾಗ ಅವರು ಕೌನ್ಸಿಲಿಂಗ್ ಮಾಡ್ತಾ ಇದ್ರು, ಅವ್ರ ಹತ್ರ ಹೇಳಿ ಅವನ ಕೌನ್ಸಿಲಿಂಗ್ ಮಾಡಿದ್ರು. ಅವನು ಒಂದ್ 2-3 ತಿಂಗಳಲ್ಲೇ ಕರೆಕ್ಟ್ ಸರಿಯಾಗ್ಬಿಟ್ಟ. ಕೊಪ್ಪದ ವಿದ್ಯಾರ್ಥಿ, ಅವನೀಗ ಆಸ್ಟ್ರಾಜೆನಿಕಾದಲ್ಲಿ ಸೀನಿಯರ್ ಕೆಮಿಸ್ಟ್ ಆಗಿದ್ದಾನೆ. ಈ ರೀತಿಯಾಗಿ ಅಧ್ಯಾಪಕರು ತಮ್ಮ ಮಕ್ಕಳಂತೆ ನೋಡಿದ್ರೆ, ಗುರುರಾಜ ಕರ್ಜಿಗೆಯವರು ಹೇಳಿದಂಗೆ ತಮ್ಮ ಮಕ್ಕಳಂತೆ ಅಂತ ನೋಡಿದ್ರೆ, ಆ ಒಂದು ಅವರ ಮನಸ್ಸಲ್ಲಿ ಮನದಾಳದಲ್ಲಿ ಬಂದ್ರೆ ಖಂಡಿತವಾಗಿ ಇದ್ಯಾವುದು ಕಷ್ಟದ ಕೆಲಸವಲ್ಲ. ಎಲ್ಲಾ ವೃತ್ತಿಗಳಕ್ಕಿಂತ ಅಧ್ಯಾಪಕರ ವೃತ್ತಿ ಅನ್ನೋದು ತುಂಬಾ ಗೌರವ ಅಂತ ಹೇಳಿದಲ್ಲ, ತುಂಬಾ ಖುಷಿ ಕೊಡುವಂತ ವೃತ್ತಿ. ಯಾಕಂದ್ರೆ ನಾವು ಯಾವುದೋ ಒಂದು ಮಕ್ಕಳನ್ನ ಒಂದು ದಾರಿಗೆ ತಂದಾಗ ಅದು ಸಿಗುವಂತ ಸಂತೋಷ ಖುಷಿ ಇನ್ಯಾವುದ್ರಲ್ಲೂ ಖಂಡಿತವಾಗಿ ಸಿಗೋಕೆ ಸಾಧ್ಯ ಇಲ್ಲ. ಇದನ್ನ ಅಧ್ಯಾಪಕರು ತುಂಬಾ ಪ್ರೀತಿಯಿಂದ ಮಾಡಬೇಕು. ಯಾರೋ ಹೇಳಿದ್ರು, ಗೌರ್ಮೆಂಟ್ ಇನ್ಸಿಸ್ಟ್ ಮಾಡ್ತಾ ಇದೆ, ಸುದರ್ಶನ್ ಸರ್ ಹೇಳ್ತಾ ಇದ್ದಾರೆ ಅನ್ನುವಂತಹದ್ದಲ್ಲ, ಇದು ನನ್ನ ಮನದಾಳದಲ್ಲಿ ಬರಬೇಕು, ನನಗ್ ಬರಬೇಕು, ಈ ಮಗು ನನ್ನದೇ ಅನ್ನುವಂತಹದ್ದು ಒಂದು ಭಾವನೆ ಬರಬೇಕು. ಹಾಗಿದ್ದಾಗ ಮಾತ್ರ ಇದು ತುಂಬಾ ಫಲಪ್ರದವಾಗಿ ನಡೆಯುತ್ತೆ. ಅಧ್ಯಾಪಕರು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಖಂಡಿತವಾಗಿ ಸರ್ಕಾರ ಅಧ್ಯಾಪಕರಿಗೆ ತುಂಬಾ ಒಳ್ಳೆಯ ಸ್ಯಾಲ್ರಿಯನ್ನು ಕೊಡೋದ್ರ ಮೂಲಕ, ಸ್ಯಾಲ್ರಿ ಕೊಟ್ಟಾಗ ಅಧ್ಯಾಪಕರು ಅಂದ್ರೆ ಒಂದು ಫೈನಾನ್ಷಿಯಲ್ ಇದರ ಬಗ್ಗೆ ಯೋಚನೆ ಮಾಡಬಾರದು, ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತುಂಬಾ ಒಳ್ಳೆಯ ಸ್ಯಾಲ್ರಿ ಮಾಡಿದ್ದಾರೆ ಅಧ್ಯಾಪಕರಲ್ಲಿ. ನನ್ನ ಮನವಿ, ಅಧ್ಯಾಪಕರು ಈ ರೀತಿ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಪ್ರೀತಿಸಿ ಈ ರೀತಿಯಾದ ಒಂದು ಕ್ಷಣವನ್ನ ನೀಡಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡಿದೆ. ಕೊನೆಯದಾಗೊಂದು ಪ್ರಶ್ನೆ, ಈಗ ಒಬ್ಬ ಹುಡುಗ ಅಥವಾ ಹುಡುಗಿ ಎಲೆಕ್ಟಿವ್ ಯಾವ್ದೋ ಆರ್ಟ್ಸ್ ಸಬ್ಜೆಕ್ಟ್ ತಗೊಂಡಿರ್ತಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಮೆಡಿಕಲ್ ಬಗ್ಗೆನೂ ಒಂದ್ ಸ್ವಲ್ಪ ಆಸಕ್ತಿ ಇರುತ್ತೆ, ಅದನ್ನು ಒಂದು ಎಲೆಕ್ಟಿವ್ ಆಗಿ ಅಥವಾ ಕ್ರೆಡಿಟ್ ಸಬ್ಜೆಕ್ಟ್ ಆಗಿ ತಗೋಬಹುದಾ? ಒಂದು ತಗೊಂಡಾದ್ಮೇಲೆ ನಾನು ಅದೇ ಫೀಲ್ಡ್ ಅಲ್ಲಿ ಮುಂದುವರಿತೀನಿ ಅನ್ನೋದಾದ್ರೆ ಅವನ್ ಡಾಕ್ಟರ್ ಅಂತ ಹಾಕೋಬಹುದಾ? ಇಲ್ಲ, ಡಾಕ್ಟರ್ ಅಂತ ಆಗ್ಬೇಕಾದ್ರೆ ಅವರು ಯಾವ ಫೀಲ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೋ ಅದರಲ್ಲಿ ಪಿ ಎಚ್ ಡಿ ಮಾಡಿದ್ರೆ ಡಾಕ್ಟರೇಟ್, ನಮ್ಮ ಡಾಕ್ಟರ್ ಅಂತ ಇಲ್ಲ, ಡಾಕ್ಟರೇಟ್ ಅನ್ನೋದು ಆಗುತ್ತೆ. ಡಾಕ್ಟರ್ ಅಂತ ಆಗ್ಬೇಕಾದ್ರೆ ಈಗ ನಮ್ಮ ನೀಟ್ ಎಕ್ಸಾಮ್ ಏನಿದೆ ಅದ್ರ ಮೂಲಕನೇ ಹೋಗುವಂತಹದ್ದು, ಭಾರತದಲ್ಲೇ ಇರುವಂತಹ ಒಂದು ಸಿಸ್ಟಮ್ ಇದೆ, ಅದ್ರ ಮೂಲಕನೇ ಹೋಗ್ಬೇಕು ಡಾಕ್ಟರ್ ಆಗ್ಬೇಕಾದ್ರೆ. ಇದು ಇಂಟ್ರೆಸ್ಟ್ ಮೂಲಕ ತಗೊಳ್ಬಹುದು, ಆಮೇಲೆ ಬೇಕಾದ್ರೆ ಅವನು ನೀಟ್ ತಗೊಳ್ಬಹುದು. ಈಗ ಪಿ ಯು ಸಿಯಲ್ಲಿ ಸೈನ್ಸ್ ತಗೊಂಡು ಅವನು ಆರ್ಟ್ ಸಬ್ಜೆಕ್ಟ್ ಅನ್ನು ತಗೊಳ್ತಾನೆ ಅನ್ನುವಂಥದ್ದು ನಿಮ್ಮ ಕ್ವಶನ್ ಅನ್ಸುತ್ತೆ. ಆರ್ಟ್ ಸಬ್ಜೆಕ್ಟ್ ಅನ್ನು ತಗೊಂಡ ಆಮೇಲೆ ಅವನಿಗೆ ನನಗೆ ಡಾಕ್ಟರ್ ಅಂದ್ರೆ ಮೀನ್ಸ್ ಪ್ರಾಕ್ಟೀಸ್ ಡಾಕ್ಟರ್ ಆಗ್ಬೇಕು ಅಂತ ಅನ್ಸಿದ್ರೆ ಮತ್ತೆ ನೀಟ್ ತಗೊಂಡು ಅವನು ಮೆಡಿಕಲ್ ಎಂ ಬಿ ಬಿ ಎಸ್ ಆ ತರ ಮಾಡ್ಬೇಕಾಗ. ಈಗ ನೀವು ಆನರ್ಸ್ ಅನ್ನೋ ಒಂದು ಪದ ಹೇಳಿದ್ರಿ, ಈ ಮುಂಚೆ ಇತ್ತು ಅದು, ಆನರ್ಸ್ ಅನ್ನೋ ಪದ ಬಹಳ ಹಿಂದಿತ್ತು, ಮತ್ತೆ ಅದು ಮಧ್ಯದಲ್ಲಿ ಹೋಯ್ತು, ಮತ್ತೆ ಈಗ ಬರ್ತಾ ಇದೆ. ಈ ಆನರ್ಸ್ ಅಂತಂದ್ರೆ ಅದರ ವಿಶೇಷತೆ ಏನು ಮೇಡಮ್? ಅಂದ್ರೆ ಒಂದು ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡೋದೇ ಆನರ್ಸ್ ಅಂತ. ಈಗ ಫಸ್ಟ್ ಇಯರ್ ಮಾತ್ರ ಮಾಡಿದ್ರೆ ಸರ್ಟಿಫಿಕೇಟ್ ಅಂತ, ಸೆಕೆಂಡ್ ಇಯರ್ ಮಾಡಿದ್ರೆ ಡಿಪ್ಲೊಮೋ ಅಂತ, ಮೂರನೇ ವರ್ಷಕ್ಕೆ ಡಿಗ್ರಿ ಅಂತ, ನಾಲ್ಕನೇ ವರ್ಷಕ್ಕೆ ಆನರ್ಸ್. ಈಗ ಎರಡು ಸಬ್ಜೆಕ್ಟ್ ನವನು ಕೋರ್ ಸಬ್ಜೆಕ್ಟ್ ಆಗಿ ತಗೊಂಡಿರ್ತಾನೆ, ಡಿಸಿಪ್ಲಿನ್ ಆಗಿ ತಗೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿ ಬಾಟ್ನಿ ತಗೊಂಡಿರ್ತಾನೆ ಅಂತ ಅನ್ಕೊಂಡ್ರೆ ಅವನು ಫೈನಲ್ ಇಯರ್ಗೆ ನಾಲ್ಕನೇ ವರ್ಷಕ್ಕೆ ಬರೋಷ್ಟಕ್ಕೆ ಬಾಟ್ನಿ ಅಥವಾ ಕೆಮಿಸ್ಟ್ರಿನ ಮಾತ್ರ ಓದ್ತಾನೆ. ಆಗ ಅವನು ಬಾಟ್ನಿಯಲ್ಲಿ, ನಾನು ಮೊದಲೇ ಹೇಳಿದಾಗೆ ಅವನು ಬಾಟ್ನಿಯಲ್ಲಿ ಫುಲ್ ಒಂದು ರಿಸರ್ಚ್ ಪೇಪರ್ನ ಮಾಡ್ತಾನೆ. ನಮ್ಮಲ್ಲೇ ಇರುವಂತವರು ಅವನಿಗೆ ಗೈಡ್ ಮಾಡಬಹುದು, ಅಥವಾ ಯಾವುದೋ ಒಂದು ಕಾಲೇಜಲ್ಲಿ, ಯಾವುದೋ ಗೌರ್ಮೆಂಟ್ ಕಾಲೇಜಲ್ಲಿ ಬಾಟ್ನಿಯಲ್ಲಿ ಪರ್ಮನೆಂಟ್ ಟೀಚರೇ ಇಲ್ಲ, ಅವರು ಪಿ ಎಚ್ ಡಿ ಮಾಡಿಕೊಂಡಿಲ್ಲ, ಹಾಗಿದ್ರೆ ಅವನು ಮೂರು ವರ್ಷ ಡಿಗ್ರಿ ಅಲ್ಲಿ ಮುಗಿಸಿ ನಾಲ್ಕನೇ ವರ್ಷಕ್ಕೆ ಯಾವ ಕಾಲೇಜಲ್ಲಿ ಬಾಟ್ನಿಯಲ್ಲಿ ಅವರಿಗೆ ಆನರ್ಸ್ ಕೋರ್ಸ್ ಕೊಡ್ತಾ ಇದ್ದಾರೆ ಆ ಕಾಲೇಜಿಗೆ ಹೋಗಿ ಸೇರ್ಬಹುದು, ಅಥವಾ ಯೂನಿವರ್ಸಿಟಿಯಲ್ಲಿ ಅದಕ್ಕೊಂದು ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಹೋಗಿ ಸೇರ್ಬಹುದು ಅವನು ಆನರ್ಸ್ ಮಾಡೋದಕ್ಕೆ. ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲಿ ಆಳವಾದ ಅಧ್ಯಯನವನ್ನು ಮಾಡ್ತಾನೆ, ಅದು ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ಅನ್ನು ಮಾಡ್ತಾನೆ. ಕೆಮಿಸ್ಟ್ರಿ ಆದ್ರೆ ಒಂದು ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ತಗೋತಾನೆ, ಇಂಡಸ್ಟ್ರಿ ಅಂತ ಡಿಫಿಕಲ್ಟೀಸ್ ಎಲ್ಲ ಓದ್ತಾನೆ ಅವನು, ಆ ಪ್ರಾಜೆಕ್ಟ್ ಮಾಡ್ತಾನೆ. ಬಾಟ್ನಿಲ್ಲಾದ್ರೆ ಅದಕ್ಕೆ ಸರಿಯಾದಂತಹ ಒಂದು ಟಾಪಿಕ್ ಅನ್ನು ತಗೊಳ್ತಾನೆ, ಅದಕ್ಕೆ ಗೈಡ್ ಅಂತ ಇರ್ತಾರೆ, ಟೀಚರ್ ಗೈಡ್ ಆಗಿರ್ತಾರೆ. ಅದರ ಮೇಲೆ ಮೇಜರ್ ಕ್ರೆಡಿಟ್ ಇರೋದ್ರಿಂದ ಅದು ಒಂದು ಅವನ ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಸಬ್ಜೆಕ್ಟಿನ ಆಳವಾದ ಅಧ್ಯಯನವನ್ನ ಬಿ ಎಸ್ ಸಿ ಆನರ್ಸ್. ಈಗ ನೀವು ಒಬ್ಬ ವಿಜ್ಞಾನದ ಶಿಕ್ಷಕರು, ಈ ಸಾಮಾನ್ಯವಾಗಿ ಎಲ್ಲರೂ ಹೇಳೋದನ್ನ ಕೇಳ್ತೀನಿ, ಪಿ ಎಚ್ ಡಿ ಬಗ್ಗೆ ನಾವು ಬಹಳ ಮಾತಾಡಿದ್ವಿ ಇಲ್ಲಿ ತನಕ, ಒಬ್ಬ ನ್ಯೂಟನ್ನು ಒಬ್ಬ ಐನ್ಸ್ಟೀನ್ ಇಷ್ಟು ವರ್ಷದ ದಿನಗಳಲ್ಲಿ ಎಲ್ಲೂ ಹುಟ್ಟಲೇ ಇಲ್ಲ. ಅದು ಅವ್ರು ಏನ್ ಮಾಡಿದ್ರು ಆ ಸಂಶೋಧನೆಗಳನ್ನೇ ಇವರು ಇನ್ನೊಂದು ರೀತಿಯಲ್ಲಿ ಓದೋ ಅಂತ ಕ್ರಮ, ಯಾಕೆ ಒಂದು ಇನೋವೇಟಿವ್ ಆಗಿ ನಾನೊಂದು ಕಂಡುಹಿಡಿಬೇಕು ಅನ್ನೋದು ವಿದ್ಯಾರ್ಥಿಗಳಲ್ಲಾಗ್ಲಿ ಬೇರೆಯವರಲ್ಲಾಗ್ಲಿ ಉತ್ಪತ್ತಿನೇ ಆಗ್ತಾ ಇಲ್ಲ, ಅಥವಾ ಎಲ್ಲ ವಸ್ತುಗಳು ಉತ್ಪತ್ತಿ ಆಗೋಗಿದೆಯಾ ಅಂತ? ಎಲ್ಲ ವಸ್ತುಗಳು ಉತ್ಪತ್ತಿ ಆಗಿದೆ ಅನ್ನೋದಲ್ಲ, ಅವರಿಗೆ ರಿಸರ್ಚ್, ಈಗ ಫಾರ್ ಎಕ್ಸಾಂಪಲ್ ಕೊರೋನಾನೇ ತಗೊಂಡ್ರೆ ಅದಕ್ಕೆ ಬೇಕಾದಂತಹ ಈಗ ವ್ಯಾಕ್ಸಿನೇಷನ್, ಅದಕ್ಕೆ ಬೇಕಾದಂತಹ ವ್ಯಾಕ್ಸಿನೇಷನ್ ನ ಕಂಡುಹಿಡಿಯುವಂತಹದ್ದು ಬಂದಿದೆ, ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲೂ ಬಂದಿದೆ, ಫಾರಿನ್ ಅಲ್ಲೂ ಕೆಲವು ಕಂಪನಿಗಳಿಂದ ಬಂದಿದೆ. ನೀವು ಹೇಳಿದಾಗೆ ಇನ್ನೂ ಆಳವಾದ ಅಧ್ಯಯನ, ಒಂದು ನಿಟ್ಟಿನಲ್ಲಿ ಆಳವಾದ ಅಧ್ಯಯನವನ್ನ ಮಾಡ್ತಾ ಇಲ್ಲ. ಆದರೆ ಕೆಲವೊಂದು, ನಾವು ಇಸ್ರೋ ತಗೊಂಡ್ರೆ ಈ ಒಂದು 25 ವರ್ಷದಲ್ಲಿ ತುಂಬಾ ಆಳವಾದ ಅಧ್ಯಯನ ಆಗಿದೆ. ಅದಕ್ಕೆ ಬೇಕಾದಂತಹ, ನಾವೀಗ ನಾಸಾ ಜೊತೆಗೆ ಈಕ್ವಲೆಂಟ್ ಆಗಿ ಕಾಂಪೀಟ್ ಮಾಡುವಂತಹ ಒಂದು ಶಕ್ತಿ ನಮ್ಮಲ್ಲಿ ತಯಾರಾಗಿದೆ. ಅದು ನಮ್ಮ ನೊಬೆಲ್ ಪಾರಿತೋಷಕಕ್ಕೆ ಇಲ್ಲದೆ ಇದ್ರೂ ಆ ಸಮಾನವಾಗಿ ಖಂಡಿತವಾಗಿ ಬೆಳೆದಿದೆ. ಆ ನಿಟ್ಟಿನಲ್ಲಿ ಇನ್ನೂ ಕೆಲವೊಂದು ಗೌರ್ಮೆಂಟ್ ಗ್ರಾಂಟ್ಗಳು, ಈಗ ಮಾಡಬೇಕಾದ್ರೆ ಅದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸು ಬೇಕಾಗುತ್ತೆ. ಆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನೋದು ಗೌರ್ಮೆಂಟ್ ಗ್ರ್ಯಾಂಟ್ಗಳು ಕೆಲವೊಂದು ಸ್ತರದಲ್ಲಿ ಕಡಿಮೆ ಆಗಿದೆ ಅಂತಲೂ ಹೇಳ್ಬೋದು. ಈಗ ಯಾವುದೋ ಒಂದು ವಿದ್ಯಾರ್ಥಿನೇ ತಗೊಳ್ಳಿ, ಈಗ ಆನರ್ಸ್ ಓದಿದಂತಹ ವಿದ್ಯಾರ್ಥಿ, ಅವನಲ್ಲಿ ನಿಜವಾಗಿ ಅದರ ಬಗ್ಗೆ ತುಂಬ ಆಸಕ್ತಿ, ಅದರಲ್ಲೇ ಅವನು ಇನ್ವಾಲ್ವ್ ಆಗಿದ್ದಾನೆ ಅಂತ ಆದರೆ ಅವನಿಗೆ ಗೌರ್ಮೆಂಟು ಹೆಚ್ಚಿನ ಫೈನಾನ್ಷಿಯಲ್ ಅಸಿಸ್ಟೆಂಟ್ಸ್ ಕೊಟ್ಟು ಅವನು ಏನು ಮಾಡ್ತಾ ಇದ್ದಾನೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಖಂಡಿತ ಒಬ್ಬ ಐನ್ಸ್ಟೀನ್ ಭಾರತದಲ್ಲೇ ಹುಟ್ಟುತ್ತಾನೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನನ್ನಲ್ಲಿದೆ. ಒಳ್ಳೇದು ಮೇಡಮ್, ಹೊಸ ಶಿಕ್ಷಣ ನೀತಿಯಿಂದ ನೀವು ಪದೇ ಪದೇ ಹೇಳ್ತಾ ಇದ್ರಿ ಸ್ಕಿಲ್ ಅಂತ ಹೇಳಿ, ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಆಯ್ತು ಅಂತ ಹೇಳಿದ್ರೆ ಈ ನಿಟ್ಟಿನಲ್ಲಿ ಹೊಸ ಹೊಸ ಯೋಜನೆಗಳನ್ನು ಹಾಕೋಬಹುದು. ಆ ವ್ಯಕ್ತಿ ಕುಶಲತೆ ಇತ್ತು ಅಂತಂದ್ರೆ ಸ್ವತಂತ್ರವಾಗಿ ಜೀವನವನ್ನು ಮಾಡೋದಕ್ಕೆ ಸಹಕಾರಿಯಾಗತ್ತೆ. ಒಟ್ಟಿನಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಒಂಥರ ಸಾರ್ವತ್ರಿಕವಾಗಿ ಮನ್ನಣೆಗೆ ಒಳಗಾಗತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ಒಂದು ಸಂದರ್ಶನ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ರಾಷ್ಟ್ರೀಯ ಶಿಕ್ಷಣ ನೀತಿ ಈ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ವಿಜ್ಞಾನ ವಿಭಾಗದ ಪ್ರಾಂಶುಪಾಲರಾದ ವಾಗ್ದೇವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಎ ಸುದರ್ಶನ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಎಲ್ಲರಿಗಿಲ್ಲಿ ಸಮಪಾಲು, ಎಲ್ಲರಿಗಿಲ್ಲಿ ಸಮಪಾಲು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ, ಗುಟುಕನ್ನು ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ. ಅಮ್ಮನು ಹಂಚುವ ಸವಿತುತ್ತು, ಅಮ್ಮನು ಹಂಚುವ ಸವಿತುತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ವ್ಯವಹಾರ ಗಾಳಿ ಬೆಳಕಿನ ಸಂಚಾರ, ಸೃಷ್ಟಿಯ ನಿತ್ಯದ ವ್ಯವಹಾರ ಗಾಳಿ ಬೆಳಕಿನ ಸಂಚಾರ. ಎಲ್ಲವೂ ತೆರೆದ ಕಾರ್ಬಾರ, ಎಲ್ಲವೂ ತೆರೆದ ಕಾರ್ಬಾರ. ಪರಿಸರ ಗೀತೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸರ್ವಾಣಿ ಕಾರ್ಯಕ್ರಮ ಮುಗಿಸೋಣ. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.